ಮಹಿಳೆಯರು ದಿಕ್ಸೂಚಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಅವರ ಮೂಲಕ ರೈತರು ಪ್ರಗತಿಯನ್ನು ಸಾಧಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂಥ ಒಬ್ಬ ರೈತ ಮಹಿಳೆ ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ಮುದ್ದೇಬಿಹಾಳ ತಾಲೂಕು ಅರೆ ಮುರಾಳ ಗ್ರಾಮದ ಸಾವಿತ್ರಿ ರಮೇಶ್ ಒಗ್ಗರ್ ಅವರು ಇವತ್ತು ತಮ್ಮ ಸಾವಯವ ಕೃಷಿ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಸ್ಟುಡಿಯೋದೊಳಗಿದ್ದಾರೆ. ಸಾವಿತ್ರಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಒಕ್ಕಲ್ತನ ಬಹಳ ವರ್ಷಗಳಿಂದ ಮಾಡ್ತಾ ಇದ್ದೀರಿ ಸರ್? ಎಷ್ಟು ವರ್ಷ? 20 ವರ್ಷ ಆಯ್ತು ಮಾಡಕತ್ತು. ಆಮೇಲೆ ಅವ್ರ ಅಂಗಡಿ ಹಾಕಿದ್ರೆ ಮುದ್ದೆ ಬಾಳ ಅಂಗಡಿ ಹೊಂಟ್ರಿ ಅವರು ಅಲ್ಲಿಂದ. ಆಮೇಲೆ ಏನ್ ಮಾಡಿದ್ರಿ, ಮನೆಯ ಕಟ್ ಮೀಸಾಕತ್ತೇವ್ರಿ, ಎತ್ಕೊಳ್ರಿ ಮನೆ ಕಟ್ ಮೀಸಾಕತ್ತ ನಾವು ಗಳೆ ಹೊಡ್ಯಾಕ ಆಗಲ್ರಿ ಅವ್ರಿಗೆ. ಅದಕ್ಕೆ ಒಂದೊಂದು ಆಳ ಚಿಕ್ಕವ್ರ ಕರ್ಕೊಂಡು ನಾವು ಅಲ್ಲೇ ಹೊಲ್ ಕರ್ಕೊಂಡು ಹೋಗ್ತೇನ್ರಿ. ನಿಮ್ಮ ಮನೆಯವ್ರಿಗೆ ಒಕ್ಕಲ್ತನ ಬರ್ತಿರ್ಲಿಲ್ಲ? ಸ್ವಲ್ಪ ಮಾಡ್ತಿದ್ರಿ ಅವರು, ಆ ಸಾರಿ ಕಲ್ತಿದ್ರಿ, ಸ್ವಲ್ಪ ಮಾಡ್ತಿದ್ರು, ಅವ್ರು ಇಟ್ಟು ಹೇಳ್ ಕೊಡ್ತಿದ್ರಿ, ಹಿಂಗ ಹಿಂಗ್ ಮಾಡ್ರಂತ ಹಿಂಗ ಅವ್ರಿಗೆ ಹೇಳಿ ಕಳಿಸ್ತಿದ್ರಿ. ಅವ್ರಿಗೆ ಗೊತ್ತಲಿಕ ನಾವ್ ಇಟ್ಟು ಹೊಲ್ದಾಗ ಹೇಳ್ತಿದ್ದೇವ್ರಿ ಹಿಂಗ ಮಾಡ್ರಂತ. ಆಯ್ತ್ರಂತೆ ಅವರು ನನ್ನ ಮಾತು ಕೇಳ್ಕೊಂಡು ಅವ್ರು ಇಟ್ಟು ಮಾಡಿದ್ರಿ. ನಾವು ಅವ್ರು ಹೆಂಗ ಅವ್ರು ಹೇಳ್ತಿರ್ತಾರ ಅವ್ರ ಪ್ರಕಾರ ನಾವು ಮಾಡ್ಕೋತಿದ್ದೇವ್ರಿ ಹೊಲ್ದಾಗ. ನೀವು ಹೆಂಗ ಕಲ್ತಿದ್ದು? ನಿಮ್ ತಂದೆಯವ್ರು ಕಲ್ಸದ್ರ ನಿಮಗ? ಇಲ್ರಿ, ನಾವು ತಂದೆಯವ್ರ ನಮ್ಗೆ ಹೊಲ ಕಲ್ಸಿ ಹೇಳ್ರಿ. ಅಲ್ಲಿ ಎಲ್ಲಿ ಕಲ್ತ್ರಿ? ಇಲ್ಲಿ ಇವ್ರ ಬಲ್ಲೆ ಬಂದ ಕಲ್ತೇವ್ರಿ. ನಮ್ಗ ಅತ್ತಿಮವ್ರ ಇದ್ರೆ ಇದ್ರು ನಮ್ಗ ಹಂಗ ಕಲ್ಸಿಲ್ರಿ, ನಮ್ಗ ಇವರೇ ಕಲ್ಸಿಕೊಟ್ಟಾರ ನಮ್ಮ ಮನೆಯವ್ರ. ನಮಗ ಹೆಂಗ ಹೇಳ್ರ ಹಂಗ ಮಾಡ್ಕೋತ ಬಂದಿನ್ರಿ ನಾನು. ಮಾಡ್ಕೋತ ಬಂದು ಈಗ ಅವ್ರು ಅಂಗಡಿಗೆ ಹೋಗತ್ ಕಡೆನೆ ನಾವು ಎಲ್ಲ ಹಾಳು ಪಾಳು ಎಲ್ಲ ನಾನೇ ಕರ್ಕೊಂಡು ಎರಡ್ ದಿನ ಆಗು ಒಂದಿನದಾಗ ಮಾಡ್ಕೊಂಡ್ ಬರ್ತೇನ್ರಿ ಹೊಲಕ್ ಹೋಗಿ. ಒಂದ್ 20 ಮಂದಿ ಕರ್ಕೊಂಡ್ ಹೋಗ್ತೇನ್ರಿ. ತೊಗರಿಯಾಗಾರ ಬಂತು, ಅಜಿವಾನ್ದಾಗ ಬಂತು, ಕಬ್ನ್ಯಾಗ ಬಂತ್ರಿ, ಎಲ್ಲದ್ರಾಗೂ ಬಂತಂತ ಒಂದ್ 20 ಮಂದಿ ಕರ್ಕೊಂಡು ಹೋಗಿ ಒಂದಿನದಾಗ ಆಯ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತೇನ್ರಿ. ಮನ್ಯಾಗ ಒಂದ್ ಅಂಗಡಿ ಹಾಕೊಂಡಲ್ರಿ, ಏನ್ ಹಳ್ಳಿ ಮಳಿ ಹೋಗೋದಾಗಲ್ಲಂತ ಮನೆಯ ಅಂಗಡಿ ಒಂದ್ ನಡ್ಸ್ಕೊಂತ ಹೋಗ್ತೇನ್ರಿ. ಅಂಗಡಿ ಕೆಲಸ, ಮನಿ ಕೆಲಸ, ಮಕ್ಕಳ ಕೆಲಸ, ಮನೆಯವ್ರ ಕೆಲಸ, ಆಮೇಲೆ ಹೊಲದ ಕೆಲಸ, ಹೆಂಗ ಮಾಡ್ತೀರಿ ಎಲ್ಲ? ಅಷ್ಟು ಹಂಗ ಮಾಡ್ಕೊಂತ ಹೋಗ್ತೇನ್ರಿ, ನೀರು ತಾಟ್ ಮಾಡ್ಕೊಂತ ಹೋಗ್ತೇನ್ರಿ. ಮತ್ ಬಂದ್ ಬಾಳೆ ವಾಪಸ್ ಬಂದ್ ಮತ್ ಮಾಡ್ತೇನ್ರಿ. ಅವ್ರಿಗೆ ಹೋಗಿ ಬಂದಿನ ಮತ್ತೆ ಇಟ್ಟು ಮಾಡ್ತೇನ್ರಿ. ಬಂದಿನ ಮತ್ ಅವು ಆಡು ಕೋಳಿ ನಾಯಿ ರೀ, ಅವಕ್ಕೆ ಕಾಳು ಹಾಕೋದು, ನೀರ್ ಹಾಕೋದು, ಅವಕ್ಕೆ ದೊಡ್ಡಾಗ ಹಾಕುದ್ರಿ, ಕಟ್ಟೋದು, ಅದು ಎಲ್ಲ ಮಾಡ್ತೇನ್ರಿ. ಮಕ್ಳು ಬಂದ್ ಅಂದ್ರೆ ಮಕ್ಳು ಬಂದ್ ಒಂದಿಟ್ಟು ಸೆಗಣಿ ಪಗಣಿ ದಬ್ತಾರ್ರಿ. ದಬ್ಬದ್ರೆ ನಾವ್ ಇಟ್ಟರೆ ಆಸರ ಆದ್ರ ಅಂದ್ರೆ ಮತ್ತೆ ಇಟ್ಟು ದೊಡ್ಡ ಮಾಡ್ಕೊಂಡು ಕಡಿಮೆ ಹೋಗಿ ಮತ್ತೆ ಅಂಗಡಿಗೆ ಬರ್ತಾರೆ ಮಂದಿ, ಅಂಗಡಿ ಗಿರೆ ಕೊಟ್ಕೊಂಡ್ ಕುಂದಿರ್ತೇನ್ರಿ. ಯಾವ್ಯಾವ ಕೆಲಸ ಯಾವಾಗ ಯಾವಾಗ ಮಾಡ್ತೀರಿ? ಈಗ ಹೊಲದ ಕೆಲಸ ಅದಕ್ಕೊಂದು ಟೈಮ್ ಕೊಡಬೇಕಾಗ್ತದ, ಅಂಗಡಿಗೆ ಟೈಮ್ ಕೊಡಬೇಕಾಗ್ತದ, ಮನೆ ಎಂಟರ್ ತನ ಅಂಗಡಿ ಮಾಡ್ಕೊತೇನ್ರಿ. ಎಂಟರ್ಲಿಂತ ಮತ್ತ 8:30 9 ಕಾಳ ಕರ್ಕೊಂಡ್ ಹೋಗ್ತೇನ್ರಿ. 9 ಕರ್ಕೊಂಡ್ ಇದಕ್ಕ 6 ತನ ಆಳ ಕರ್ಕೊಂಡ್ ಆಳಿಂತ ಬಂದ್ ಮತ್ತ ಮನೆ ಮಾಡ್ಕೊತೇನ್ರಿ. ಮತ್ತ ಈಗ ನಿಮಗ ಆಳ ಎಲ್ಲ ಬರೋಬ್ಬರಿ ಸಿಗ್ತಾರ? ಟೈಮ್ ಟು ಟೈಮ್ ಸಿಗ್ತಾರಿ, ಅವ್ನು ಸಿಗದಿಲ್ರಿ. ಸಿಕ್ಕಾಗ ಕರ್ಕೊಂಡ್ ಹೋಗ್ತೇನ್ರಿ. ಸಿಗಲಾರ್ದಾಗ ನಾನು ಒಬ್ಬಕ್ಕಿ ಒಂದ್ ಕೈ ಒಂದ್ ಹುಡುಗಿ ಐತ್ರಿ ನನ್ನ ಜೊತೆಗೆ ರೀ, ಆ ಹುಡುಗಿ ಕರ್ಕೊಂಡ್ ಹೋಗಿ ಮಾಡ್ಕೊಂಡ್ ಬರ್ತೇನ್ರಿ. ಕೆಲವೊಮ್ಮೆ ಬೇಕಾದಾಗ ನಮಗ ಅವಶ್ಯ ಇದ್ದಾಗ ಆಳ ಸಿಗ್ಲಿಲ್ಲ ಅಂತಂದ್ರ ಅವಾಗ ಹೆಂಗ್ ಮಾಡ್ತೀರಿ? ನಾವು ಮಾಡ್ಕೋತೀವಿ. ನಮ್ಮ ಮಕ್ಳು ಸಾಲ್ ಸೂಟಿರ್ತಲ್ರಿ, ರಾಯ್ತಾರ್ಕೊಂಡ್ ಸೂಟಿರ್ತೈತ್ರಿ. ಮಕ್ಳು ಕರ್ಕೊಂಡ್ ಹೋಗ್ತೇನೆ, ನಮ್ಮ ಯಜಮಾನ್ರದ್ರು ಸೂಟಿರ್ತೈತ್ರಿ ರಾಯ್ತಾರ. ಅಷ್ಟನ್ನ ಕರ್ಕೊಂಡು ಹೋಗಿ ಅವತ್ತಿನ ದಿನದಲ್ಲಿ ಏಟ್ ಆತ ಅಟ್ ಮಾಡ್ಕೊಂಡು ಒತ್ತ ಮಾಡ್ತಾರೆ. ಮನಿ ಮಂದಿಯೆಲ್ಲ ಹೊಲದೊಳಗೆ ಇರ್ತೀರಿ, ಕೆಲಸ ಮಾಡ್ತೀರಿ, ಮಕ್ಕಳಿಗೂ ಕಲಿಸ್ತಾ ಇದ್ದೀರಿ? ಸಾಲಿ ಕಲಿಸ್ತೇನ್ರಿ ಮಕ್ಳಿಗೆ. ಒಬ್ಬ ವಕೀಲಿಕೆ ಕಲ್ತೇನ್ರಿ, ಒಬ್ಬ ಈಗ 11 ಅದಾರಿ, ಮುದ್ದೆ ಬಳ ಕಾಲೇಜ್ ಕಲ್ತೇನ್ರಿ. ಒಬ್ಬಕ್ ಮಗಳು 12 ಕಲ್ತು ಬಿಟ್ಟರಿ, ಆಗ ಮದ್ವೆ ಆಯ್ತ್ರಿ, ಆಗಿ ಗಂಡ ಮನಿ ನಡೆಯಕ್ ಹೋದ್ರಿ. ಈಗ ಒಕ್ಕಲ್ತನದ ಕೆಲಸ ಮಕ್ಕಳಿಗೆಲ್ಲ ಕಲಿಸ್ತಾ ಇದ್ರಿ ನೀವು? ಗಂಡ ಮಕ್ಕಳಿಗೆ ಇಲ್ರಿ. ಯಾಕೆ? ಅವ್ರ ಸಾಲಿ ಕಲೀಲಿ ಅಂತ ಅವ್ರ ಮಕ್ಕಳಿಗೆ. ಬರೋಬ್ಬರಿ ಸಾಲಿ ಕಲೀಲಿ, ಸಾಲಿ ಜೊತೆಗೆ ಹೊಲದ ಕೆಲಸ ಮಾಡ್ಲಿ. ಹೊಲದ ಕೆಲಸ ಮಾಡ್ತಾರಿ, ಆದ್ರ ಒಕ್ಕಲ್ತನ ಹಚ್ಚಿಲ್ರಿ ಸರ್. ಮುಂದ್ ಮಾಡ್ಕೊಂಡು ಹೋಗ್ಬೇಕಲ್ಲ ಒಕ್ಕಲ್ತನ, ಅದನ್ನ ಹೆಂಗ್ ಮಾಡ್ತೀರಿ? ಬರ್ಬರ್ತ್ ನೋಡಮ್ರಿ, ಹಚ್ಚಮ್ರಿ ಮತ್ತ ಆದ್ರೆ ಈಗಂತ್ರ ಹಚ್ಚಿಲ್ರಿ, ನಾವು ನಾವೇ ಮಾಡ್ಕೊತೀವಿ ಸರ್. ಅಡ್ಡಿ ಇಲ್ಲ ಅಂದ್ರ ಮಕ್ಕಳಿಗೆ ಹೊಲದ ಮ್ಯಾಲ ಪ್ರೀತಿ, ಕೃಷಿ ಮ್ಯಾಲ ಪ್ರೀತಿ ಇರ್ಬೇಕಾಗ್ತದ. ಪ್ರೀತಿ ಐತ್ರಿ, ಆದ್ರ ಹೊಲದಾಗ ಮಾಡೋದನ್ನ ನಾವು ಹಚ್ಚಿಲ್ರಿ ಅವ್ರಿಗೆ. ಅಂದ್ರ ಅಭ್ಯಾಸ ಮಾಡ್ಲಿ ಅಂತ ಹೇಳಿ ಬಿಡ್ತಾ ಇದ್ರಿ? ಅಭ್ಯಾಸ ಮಾಡ್ಲಿ, ಒಂದ್ ಜರಾ ಓದ್ಲಿ. ಅಡ್ಡಿ ಇಲ್ಲ, ವಿರಾಮದ ಸಮಯದೊಳಗೆ ಯಾವಾಗ ಯಾವಾಗ ಟೈಮ್ ಸಿಗ್ತದ ನಿಮಗೆ, ಯಾವಾಗ ಕೆಲಸಕ್ಕೆ ಬೇಕಾಗ್ತದ ಆ ಟೈಮ್ನೊಳಗೆ ಮಕ್ಕಳಿಗೆ ಅಂತೂ ಹಚ್ಚಿ ಹಚ್ತೀರಿ? ಹಚ್ತೀನಿ, ಜಾಸ್ತಿ ಅಂದ್ರೆ ಸ್ವಲ್ಪ ಸ್ವಲ್ಪ ಮಾಡ್ತಾರಿ, ಸ್ವಲ್ಪ ಸ್ವಲ್ಪ ಬಿಡ್ತಾರಿ. ಅದ್ರಾಗ ನಾ ಜಕ್ಕೊಂಡ್ ನಾ ತಿದ್ಕೊಂಡ್ ಹೋಗ್ತೇನ್ರಿ ಮಕ್ಕಳನ್ನ ಕರ್ಕೊಂಡು. ಈಗ ನೀವು ಏನೇನು ಬೆಳೆ ಬೆಳೀತಾ ಇದ್ರಿ? ಕಬ್ಬು ಹಚ್ಚಿವ್ರಿ, ಒಂದ್ 4 ಎಕರೆ ಕಬ್ಬು ಐತ್ರಿ, ಒಂದ್ 2 ಎಕರೆ ಮೆಣಸಿನಕಾಯಿ ಐತ್ರಿ, ಒಂದ್ 6 ಎಕರೆ ತೊಗರಿ ಐತ್ರಿ, ಒಂದ್ ಕುರಿಗೊಲ ಅಜವಾನ್ ಐತ್ರಿ, ಎಷ್ಟು ಮಾಡ್ತೀವ್ರಿ. ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಅಜವಾನ್ ಬಹಳಷ್ಟು ಜನ ಬೆಳೀತಾ ಇದ್ದಾರೆ, ಏನು ಕಾರಣ, ಯಾರು ಹೇಳಿದ್ರೆ ನೀವು ಬೆಳೆ ಅಂತ ಹೇಳಿ? ಹಿಂಗ ಒಬ್ರು ರೈತರು ಹೇಳಿದ್ರಿ ನಮ್ಗ, ನಮಗ್ ಗೊತ್ತಿದ್ದಿಲ್ಲ, ರೈತರು ಒಬ್ರು ಬಂದು ಹಿಂಗ ಹೇಳಿದ್ರಿ, ಹಿಂಗವ ಅಜೀವನ್ ಹಾಕ್ರಿ, ಅಜೀವನ್ ಭಾರಿ ರೇಟ್ ಐತಿ, ಅದ್ರದೇನ್ ಕೆಲ್ಸ ಬಾಳ ಇರದಿಲ್ಲ, ಕಸ ಅಟ್ಟೆ ತೆಗೆದಿರ್ತೈತಿ, ಎಣ್ಣೆ ಪಣ್ಣೆ ಅಷ್ಟೇ ಬಿಡದಿರ್ತೈತಿ, ಅದು ಮಾಡ್ರಿ ಅಂತ ಹೇಳಿದ್ರಿ. ಆಯ್ತ್ರಿ ಸರ್ ಅಂತ ಅವ್ರಿಗೆ ಹೇಳಿದೇವ್ರಿ, ಅದೇ ಮಾಡ್ಕೊತ ಬರಕತ್ತೀವಿ. ಅಡ್ಡಿಲ್ಲ, ಈಗ ಬೆಳದ ನಂತರ ನಿಮಗೆ ಏನ್ ಅನಿಸ್ತದ ಅಜವಾನದ ಬಗ್ಗೆ? ಚಲೋ ಅಂತ ನಮ್ಗ, ಚಲೋ ಆಗೈತ್ರಿ. ರೇಟ್ ಬಂದದ ನಿಮಗ? ಹ್ಞೂ ಬಂದೈತ್ರಿ. ಎಷ್ಟಕ್ಕೆ ಮಾರಾಟ ಮಾಡಿದ್ರಿ ನೀವು? 14 ರೂಪಾಯಿ ಕ್ವಿಂಟಲ್ ಮಾರೈತ್ರಿ. ಅಂದ್ರೆ ಅದು ಚಲೋ ಬೆಳೆ ಅಂತ ಹೇಳಿ? ಚಲೋ ಬೆಳೆ ರೀ, ಅವ್ರ ಏನ್ ತೊಂದ್ರೆ ಇಲ್ರಿ, ಬಾಳ ಎಣ್ಣೆ ಹೊಡ್ಸ್ಕೊಳ್ಳಲ್ರಿ, ಏನಿಲ್ರಿ, ಅಷ್ಟು ಕಸ ಎಷ್ಟು ತೆಗಿತೀವಿ ಅಷ್ಟು ಚಲೋ ರೀ. ಆದ್ರ ಎಣ್ಣೆ ಬಾಳ ತೊಂದ್ರೆ ಇಲ್ರಿ, ಅದಕ್ಕೆ ಎರಡ್ ಸಲ ಅಟು ರೋಗ ಬಂದ್ರೆ ಅಷ್ಟೇ ಎಣ್ಣೆ ಹೊಡಿಬೇಕ್ರಿ, ಅದಕ್ಕೆ ಇರ್ಲಿಕ್ಕ ನೀರಾವರಿ ಎಷ್ಟಾಗ್ತದ ನಿಮ್ಮ? ನಮ್ಗೆ ನೀರಾವರಿ ಇಲ್ರಿ ಸರ್, ನಡ್ಬೋ ರಕ್ಷಿದ್ರೆ ಒಟ್ಟ ನೀರು ಬೀಳಿಲ್ರಿ ಸರ್. ಕಬ್ಬು ಹೆಂಗ್ ಮಾಡ್ತೀರಿ? ಈಗ ಕಬ್ಬು ಈಗ ಕ್ಯಾನಲ್ ಬಂದರಿ, ಕ್ಯಾನಲ್ದಿಂದ ಬರ್ತಾ ಇದೆ, ಕ್ಯಾನಲ್ನಿಂದ ಬಂದೈತ್ರಿ. ಅದಕ್ಕೆ ತೆಗ್ಗ ತೋಡಿರಿ ನಾವು, ದೊಡ್ಡದೊಂದ್ರ ತೆಗ್ ತೋಡಿರಿ, ಆ ತೆಗ್ಗಲಿಂತ್ರ ನೀರು ಬಿಡ್ತೇವ್ರಿ. ಸ್ಟಾಕ್ ಹಾಕೋತಿರಿ, ಕ್ಯಾನಲ್ ನೀರು ಸ್ಟಾಕ್ ಹಾಕೊಂಡು ಅದಕ್ಕೆ ಕಬ್ಬು ಅಂದ್ರೆ ನೀರು ಹೊಸರು ಬರ್ತಾವ ಅಲ್ಲಿ. ಹ್ಞೂ ಸರ್. ಹೊಂಡ ದೊಡ್ಡದ ಮಾಡಿ? ದೊಡ್ಡದೈತ್ರಿ ಸರ್. ಎಷ್ಟು ದೊಡ್ಡದದ? ಒಂದು ಬಾಯಿ ಹಾಡ್ ತೆಗ್ದಿರಿ ಸರ್. ಹೌದಾ? ಹ್ಞೂ ಸರ್. ಅದ್ರೊಳಗೆ ನೀರು ಏನು ಹೊಸರು ಬರ್ತಾವ ಅದನ್ನೇ ನೀರು ಉಪಯೋಗ ಮಾಡ್ಕೊಳಕತ್ತೀರಿ ನೀವು? ಬರ್ತದೆ ಸ್ವಲ್ಪ ಸ್ವಲ್ಪ ರೀ, ಆದ್ರೆ ಅಷ್ಟು ಪರಿ ಏನು ಬರಲ್ರಿ. ಹಂಗ ಉಪಯೋಗ ಮಾಡ್ಕೋತೀವಿ. ನಿಮ್ಗೆ ನೀರು ಕಡಿಮೆ ಬೀಳಂಗಿಲ್ಲ? ಇಲ್ರಿ, ಕಮ್ಮಿ. ಕ್ಯಾನಲ್ ಇರೋದ್ರಿಂದ ನೀರು ಕಡಿಮೆ ಬೀಳಂಗಿಲ್ಲ? ಇಲ್ರಿ ಸರ್, ಕ್ಯಾನಲ್ ಬಂದು ನೀರು ತರ್ಕೊಂಡ್ಬಿದ್ದಿಲ್ರಿ ನಮ್ಮ, ಜಾಸ್ತಿನೇ ಐತ್ರಿ. ಈಗ ಬೆಳೆಗಳಿಗೆ ಬೇಕಾದಾಗ ನಿಮ್ಗೆ ನೀರು ಸಿಗ್ತದ? ಟೈಮ್ ಟು ಟೈಮ್ ನೀರು? ಇದು ಕ್ಯಾನಲ್ ನೀರು ಇಲ್ರಿ ಸರ್. ಈ ಬಾಯಿ ನೀರು ಎಷ್ಟು ಸ್ಟಾಕ್ ಮಾಡ್ಕೊಂಡಿರ್ತೀವಿ ಅದೇ ಬಿಡ್ತೀವಿ. ಅದನ್ನೇ ನೀವು ಉಪಯೋಗ ಮಾಡ್ಕೊಳ್ತೀರಿ? ಹ್ಞೂ ರೀ ಸರ್. ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗ್ತದ ಅವ್ರು ನೀರು ಬಿಡೋದು ನಿಮಗೆ ಬೇಕಾದ ಸಮಯಕ್ಕೆ? ಹ್ಞೂ ರೀ ಸರ್. ವ್ಯತ್ಯಾಸ ಆಗ್ತದ? ಮತ್ತೆ ಹಂಗ ಎಚ್ಚಕೊಂಡು ಮಾಡ್ಕೊಂಡು ಹೋಗ್ತೀರಿ ಸರ್. ಆದ್ರೆ ನೀವೇನ್ ನೀರು ಸಂಗ್ರಹ ಮಾಡಿ ಇಟ್ಟಿರ್ತೀರಿ ಬಾವಿ ಒಳಗ, ಅದನ್ನ ಉಪಯೋಗ ಮಾಡ್ತೀರಿ? ಅದೇ ಉಪಯೋಗ ಮಾಡ್ತೀರಿ ಸರ್. ಎಲ್ಲ ಬೆಳೆಗಳಿಗೆ ಅನುಕೂಲ ಆಗ್ತದೆ? ಹ್ಞೂ ಸರ್, ಎಲ್ಲ ಬೆಳೆಗಳ ಅನುಕೂಲ ಐತ್ರಿ. ನೀವು ಅಷ್ಟೇ ಮಾಡಿರೋ ಅಥವಾ ಬೇರೆ ರೈತರು ಕೂಡ ಹಿಂಗೆ ಮಾಡ್ತಾ ಇದ್ದಾರೆ ಅಲ್ಲಿ? ಬೇರೆ ರೈತರು ಅವ್ರು ಬೇರೆ ಬೇರೆ ಮಾಡ್ಕೊಂಡ್ರಿ ಮತ್ತೆ ವಾಪಸ್. ಅವ್ರು ಬೇರೆ ಬೇರೆ ಮಾಡ್ಕೊಂಡ್ರೆ ನಾವು ಎಷ್ಟು ಮಾಡ್ಕೊಂತೀರಿ ಸರ್. ಮತ್ತೆ ಈಗ ತಾವು ಹೈನು ಕೂಡ ಮಾಡ್ತಾ ಇದ್ದೀರಿ? ಹ್ಞೂ ಸರ್, ಹೈನು ಐತ್ರಿ ನಮ್ದು. ಎರಡು ಆಕಳ ಅದಾವ್ರಿ, ಎರಡು ಆಕಳು ಇಡ್ತಾವ್ರಿ. ಎರಡು ಆಕಳು ಇಟ್ಕೊಂಡು ಹಾಲು ಕಾಸ್ತೀನಿ, ಹಾಲು ಕಾಸಿ ಮಜ್ಜಿಗೆ ಮಾಡ್ತೇನ್ರಿ. ಯಾರೀ ಊರಾಗ ಬಡ ಬದಕರು ಬಂದ್ರೆ ಅಂದ್ರ ಮಜ್ಜಿಗೆ ಹಾಲು ಯಾರು ಕೇಳಕ್ ಹೋದ್ರೆ ಹಂಗ ಕೊಡ್ತೇನ್ರಿ, ರೊಕ್ಕ ತಗೊಳಲ್ರಿ ನಾನು. ಮಜ್ಜಿಗೆನೂ ಹಂಗೆ ಕೊಡ್ತೀರಿ? ಮಜ್ಜಿಗೆನ ಹಂಗ ಕೊಡ್ತೇನ್ರಿ. ಹಾಲು ಯಾರು ಸುಮ್ಮ ಕಪ್ಪು ಹಾಲಿಗೆ ಚಾಕ್ ಅಂತ ಬರ್ತಲ್ರಿ, ಅವ್ರಿಗೆ ಹಂಗ ಕೊಡ್ತೇನ್ರಿ ಸರ್. ರೊಕ್ಕ ಒಟ್ಟ ತಗೊಳಲ್ಲ. ಅಡ್ಡಿಲ್ಲ. ಈಗ ನಮಗೆ 5 ಲೀಟರ್ ಬೇಕು, 10 ಲೀಟರ್ ಬೇಕು ಅಂತ ಬಂದವ್ರು? ನಾ ಅವ್ರು ಕೊಡಲ್ರಿ, ಒಟ್ಟ ಬೇಕಂದ್ರೆ ನಾ ಹಂಗ ಒಯ್ರಿ, ಆದ್ರೆ ರೊಕ್ಕ ತಗೊಳಲ್ರಿ ಅಂತೀನಿ. 10 ಲೀಟರ್ 5 ಲೀಟರ್ ಒಟ್ಟ ಕೊಡಲ್ರಿ, ಸುಮ್ಮ ಬೇಕಾದ್ರೆ ಒಂದ್ ಚೆರಿಗೆ ಸಂಘ ವಾಪಸ್ ಕೊಟ್ರೆ ಕಳ್ತೇನ್ರಿ. ಯಾಕೆ ಹಾಲು ಯಾಕೆ ನೀವು ಕೊಡ್ತಾ ಇಲ್ಲ? ಇಲ್ರಿ, ಅದು ನಮ್ಮ ಮಂತ್ಯಂದಾಗ ಹಂಗ ಮಾರಕೋತ್ ಬಂದಿಲ್ರಿ, ನಾ ತೋರ್ ಮನ್ಯಾಗ ರೀ. ಆ ಸಲಿಂದ ನಮ್ಮ ಅಪ್ಪರ ಬ್ಯಾಡ ಅಂದಿಂದ ನಾ ಒಳ್ಳೆದ ಹಾಲು ಮಾರಕ್ ಹೋಗಿಲ್ರಿ. ಯಾರು ಬರ್ತಾರ ಹಂಗ ಕೊಟ್ಟು ಕಳ್ಸಂತಂದ್ರಿ, ಅಷ್ಟೇ ಹಂಗ ಕೊಟ್ಟು ಕಳಿಸ್ತೇನ್ರಿ ಸರ್. ಹಾಲಿಂದು ಮಜ್ಜಿಗೆ ಮಾಡ್ತಾ ಇದ್ರಿ, ಮತ್ತೆ ತುಪ್ಪನು ಮಾಡಬಹುದಲ್ಲ ನೀವು? ತುಪ್ಪನ ಆಗತ್ರಿ ಸರ್, 5 ಕಿಲೋ ತುಪ್ಪ ಆಗುತ್ತೆ. ದಿನ ಯಾರು ಬೆಂಗಳೂರಿನ ಯಾರು ತುಪ್ಪಕ್ಕೆ ಬಂದ್ರ ಅಂದ್ರೆ 2 ಕಿಲೋ ಗಟ್ಟಲೆ ಕೊಡ್ತೀನಿ ಸರ್. 2,000 ರೂಪಾಯಿ ಕಿಲೋ ಕೊಡ್ತೀನಿ ಸರ್ ತುಪ್ಪ. ಹೌದಾ? ಎಷ್ಟು ಹೋಗ್ತದೆ ತುಪ್ಪ? ಒಂದು 4-5 ಕಿಲೋ ಹೋಗುತ್ತೆ ಸರ್ ತಿಂಗಳಿಗೆ. ತಿಂಗಳಿಗೆ ಹೋಗುತ್ತೆ, ತಿಂಗಳಿಗೆ 4-5 ಕಿಲೋ ತುಪ್ಪ ಆಗುತ್ತೆ. ಹ್ಞೂ ಸರ್. ಅಡ್ಡಿಲ್ಲ, ಒಳ್ಳೆ ಆದಾಯ ಬರ್ತದ? ಹ್ಞೂ ಸರ್, ಅದೇ ಐತ್ರಿ ಸರ್ ಅದು. ಮತ್ತೆ ಮಜ್ಜಿಗೆ ಹೆಂಗ್ ಮಾಡ್ತಾ ಇದ್ರಿ? ದಾಂಬ್ರಿ ಗಿಡ ಹಚ್ತಾರಲ್ರಿ, ಅವ್ರು ಹೇಳ್ತಿರ್ತಾರೆ ಮೊದಲ ಒಂದ್ ಆಗದ ಮುಂದೆ ರೊಕ್ಕ ಹೇಳ್ತಾರೆ. ಒಂದ್ ಆಗದ ಕೂಡಿ ಇಡ್ತೇನ್ರಿ, ಒಂದ್ 20 ಲೀಟರ್ 25 ಲೀಟರ್ ಆಗತಾವ್ರಿ. ಆಗಿಂದ ಕೊಡ್ತೇನ್ರಿ, ಅವು 200-300 ರೂಪಾಯಿ ಕೊಟ್ಟು ಕೊಟ್ಟು ಹೋಯ್ತಾರ್ರಿ. ಮಜ್ಜಿಗೆ ನಮ್ಗೆ ಹಿಂಗ ಕೊಡೋ ಅಂತಂದ್ರ ಬಂದು ತಾವು ಕೊಡ ತಂದ್ಕೆ ಹಾಕೊಂಡು 200-300 ಕೊಟ್ಟಿಗೆ ತಗೊಂಡು ಹೋಗ್ತಾರೆ. ಅಂದ್ರ ದಾಳಿಂಬೆ ಗಿಡಗಳಿಗೆ ಸ್ಪ್ರೇ ಮಾಡೋದಕ್ಕಾಯ್ತು ಅಥವಾ ಬೇರೆ ಒಕ್ಕಲ್ತನದ ಕೆಲಸಗಳಿಗೆ ಮಜ್ಜಿಗೆ ಒಯ್ತಾರ? ಮಜ್ಜಿಗೆ ಒಯ್ತಾರೆ. ಅದು ಸಾಕಷ್ಟು ಒಳ್ಳೆ ಪರಿಣಾಮ ಬೀರದ ಐತ್ರಿ ಸರ್. ಅದನ್ನ ಹೇಳ್ತಾ ಇದ್ದಾರೆ ಏನಂತ ಹೇಳಿ? ಚಲೋ ಆಗಿತ್ತು ಅಂತ ಹೇಳ್ತಾರೆ, ಎಲ್ಲ ರೋಗ ಉಪಾಗ ಬಂದಿತ್ತಾರೆ, ಎಲ್ಲ ಅದ್ರ ರೋಗ ಹರಿತ ಅಂತ ಹೇಳ್ತಾರೆ, ಎಲ್ಲ ಚಲೋ ಆಗ್ಯದ ಅಂತ ಹೇಳ್ತಾರೆ. ರೋಗ ಕಡಿಮೆ ಆಗ್ಯದ, ಹುಳ ಕಮ್ಮಿ ಆಗ್ಯಾವ್ರಿ, ಕಾಯೆಲ್ಲ ಸಂಪೂರ್ಣ ಚಂದ ಆಗೈತೆ ಅಂತ ಹೇಳ್ತಾರೆ. ಎಷ್ಟು ನೀವು ಕೊಡ್ತಾ ಇದ್ದೀರಿ ಒಂದು ತಿಂಗಳದೊಳಗೆ? ಎಷ್ಟು ಆಗ್ತದೆ? ಒಂದ್ 20 ಲೀಟರ್ ಬರುದು. 20 ಲೀಟರ್ ಅಂದ್ರ 4 ಕೊಡರಿ? 4 ಕೊಡ ಆಗ್ತದೆ. 4 ಕೊಡ ನೀವು ಮಾರಾಟ ಮಾಡ್ತಾ ಇದ್ರಿ? ಮಾರಾಟ ಮಾಡ್ತೀರಿ ಸರ್. ಹೆಂಗ ಮಾರಾಟ ಮಾಡ್ತಾ ಇದ್ರಿ? ಅವರೇ ಬಂದು ಹೋಯ್ತಾರೆ, ನಮ್ಗಿಂತ ಬೇಕಂತ ಹೇಳ್ತಾರೆ, ಅವರ ಮಂತ್ಯಾನ ಬಂದು ಗಾಡಿ ತಗೊಂಡ್ಬಂದು ತಗೊಂಡ್ ಹೋಗ್ತಾರೆ ಸರ್. ಅಂದ್ರೆ ಎಷ್ಟು ಹೆಂಗ್ ಲೀಟರ್ ಅಂತ ಹೇಳ್ಕೊಡ್ತಾ ಇದ್ರಿ? ಅವು 20 ರೂಪಾಯಿ ಲೀಟರ್ ಹಿಂಗ ಅಂತ ಕೊಡ್ತೇನ್ರಿ. ಅಂದ್ರ ಮಜ್ಜಿಗೆ ಸಾಕಷ್ಟು ಉಪಯೋಗ ಆಗ್ತಾ ಇದೆ? ಅದನ್ನು ಉಪಯೋಗ ಐತ್ರಿ ಸರ್ ನಮ್ಗ. ಹಾಲು ಮಾರೋದಿಲ್ಲ ನೀವು? ಮಜ್ಜಿಗೆ ಮಾರ್ತಾ ಇದ್ರಿ? ಮಜ್ಜಿಗೆ ಮಾರ್ತೇನ್ರಿ, ತುಪ್ಪ ಮಾರ್ತೇನ್ರಿ, ಹಾಲು ಒಟ್ಟ ಮಾರಲ್ರಿ ಸರ್. ಈಗ ಒಕ್ಕಲತನದೊಳಗ ಸಗಣಿದ್ ಬಹಳ ಮಹತ್ವ ಅದ, ಅದ್ರೊಳಗು ಆಕಳ ಸಗಣಿ ಏನದ ಅದು ಮಹತ್ವ ಬಹಳ ಅದ ಅದ್ರದ್ದು. ಅದ್ರದ್ದು ಏನಾದ್ರೂ ನೀವು ಉಪಯೋಗ ಮಾಡ್ತಾ ಇದ್ರಿ? ಆಕಳ ಸಗಣಿ ಒಂದ್ ಟ್ವಲ್ಕ್ ಹಾಕ್ತಾರೆ, ಒಂದಿಷ್ಟು ಮಾರಾಟ ಮಾಡ್ತೇನ್ರಿ ಸರ್. ಮಾರಾಟ ಮಾಡ್ತಾ ಇದ್ರಿ? ಹೆಂಗ್ ಮಾರಾಟ ಮಾಡ್ತೀರಿ? ಅವು ಟ್ರಿಪ್ ಮ್ಯಾಗ ಇರ್ತಂತೆ, 4,000-5,000 ಹಿಂಗ್ ಒಂದ್ ಟ್ರಿಪ್ ಅಂತ್ರಿ. ಅಂದ್ರೆ ಸಗಣಿನೇ ಮಾರಾಟ ಮಾಡ್ತಾ ಇದ್ರಿ? ಸಗಣಿ ಅಲ್ರಿ, ಪೂರ್ವಷ್ಟು ಎಲ್ಲ ಕೂಡೇರಿ ಅಷ್ಟು. ಅದು ಕಾಲನ ಸಗಣಿ ಎಲ್ಲ ಒಟ್ಟು ಕಣಿಕಿ ದಂಟು ಎಲ್ಲ ಬಿದ್ದಿರ್ತಲ್ರಿ, ಎಲ್ಲ ಕೂಡೇರಿ ನಮ್ಮಲ್ಲಿ ಹಾಕಿ ದುಡ್ದು ಒಳ್ಳೆ ವಾಪಸ್ ಮಾರ್ತೀವ್ರಿ ಸರ್. ಒಂದಷ್ಟು ಹೊಲಕ್ಕೆ ಹಾಕ್ತಾ ಇದ್ರಿ, ಮಾರಾಟ ಮಾಡ್ತೀವಿ ಸರ್. ಮತ್ತೆ ಕುಳ್ಳು ಗಿಳಿ ಏನಾದ್ರೂ ಇತ್ತೀಚಿನ ದಿವಸೊಳಗ ನಾವು ಕೇಳಿವಿ, ಕುಳ್ಳು ಬಹಳಷ್ಟು ಡಿಮ್ಯಾಂಡ್ ಅದ, ಬೇಡಿಕೆ ಅದ ಅಂತ ಹೇಳಿ. ಈಗ ಶೀಟೇನವ್ರು ಬರ್ತಾರಲ್ರಿ, ಮಕ್ಕಳು ಹಿಂಗ ನಮ್ಗೆ ಜರ್ ಬೇಕಾಗೈತೆ ಅಂತ ಕೇಳಕ್ ಫೋನ್ ಹಚ್ತಾರೆ ನಮ್ಮ ಮನೆಯವ್ರಿಗೆ. ಅವ್ರು ಹಿಂಗಂತ ಹೇಳಿದ್ರ ಅಂದ್ರೆ ನಾವೊಂದು 20-30 ಕುಳ್ಳು ಬಡದಿರ್ತೇನ್ರಿ, ಬಂದು ಇಂಥ ದಿನ ಅಂತ ಹೇಳಿದ್ರ ಅಂದ್ರೆ ಬಂದು ಏರಿ ಅಂತ ಹೇಳ್ತೇನ್ರಿ, ಬಂದು ತೊಗೊಂಡು ಹೋಗ್ತಾರೆ. 5 ರೂಪಾಯಿ ಒಂದು ಕುಳ್ಳು ಕೊಡ್ತೇನ್ರಿ ನಾನು. ಹೌದಾ? ಎಷ್ಟು ಕುಳ್ಳು ಆಗ್ತಾವ? ಒಂದು 20-30 ಆತಾವ್ರಿ. 20-30 ಕುಳ್ಳು ದಿನ ರೀ? ದಿವಸಕ್ಕೆ? ದಿನಸಕ್ರಿ. ಅಂದ್ರೆ ಬೇಡಿಕೆ ಇದ್ದೇ ಅದ ನಿಮಗೆ? ಐತ್ರಿ ಸರ್. ಅದೇ 5 ರೂಪಾಯಿ ಕುಳ್ ಕೊಡ್ತೇನ್ರಿ. ಅಂದ್ರೆ ತಯಾರು ಮಾಡಿ ಇಟ್ಟಿರ್ತೀನಿ? ತಯಾರು ಮಾಡಿ ಇಟ್ಟಿರ್ತೀನಿ. ಯಾವಾಗ ಬರ್ತಾರ ಅವಾಗ ಕೊಡ್ತೀನಿ. ಕೊಟ್ಟು ಕಳಿಸ್ತೇನ್ರಿ. ಅವ್ರ ಗಾಡಿ ತುಂಬರ್ತಾರೆ, ಗಾಡಿ ತುಂಬ ತಂದ ಹಾಕೊಂಡು ಹೋಗ್ತಾರೆ. ಒಂದು ಕೊಡ ಅಂದ್ರೆ ಒಂದು 5-6 liter ಹಿಡಿಬೋದ್ರಿ ಅದು ಕೊಡ. ಅಷ್ಟು ಹಿಡ್ದಿರ್ತೀನಿ. ಅವರು ನಮಗಿಂತ ದಿನ ಬೇಕಾತಂದ್ರೆ ಈಗ ಹಿಡ್ದಿಟ್ಟಿನ್ರಿ, ಬಂದು ಏನ್ತೀನಿ, ಬಂದು ತೊಗೊಂಡು ಹೋಗ್ತಾರೆ. ಗೋಮೂತ್ರನೂ ಸಾಕಷ್ಟು ಗೋಮೂತ್ರನು ಐತೆರಿ. ದಿವಸಕ್ಕೆ ಒಂದು ಕೊಡ ಹೆಚ್ಚು ಕಡಿಮೆ? ಹೆಚ್ಚಕ್ಕೂ ಒಂದು ಕೊಡ ಇಡ್ರಿ, ಒಂದು ಕೊಡ ಇಡ್ತೀನಿ. ಹೆಚ್ಚಾರು ಯಾರು ಕಮ್ಮಿ ಇಲ್ರಿ, ಹೆಚ್ಚಿಗೆ ಇಡ್ತೀನಿ. ಎಷ್ಟಕ್ಕೂ ಕೊಡ್ತಾ ಇದ್ರಿ ಅದನ್ನ ಗೋಮೂತ್ರ? ಅದು 200 rupees ದಾನ್ ಕೊಡ್ತೇನೆ ರೀ. ಒಂದು ಕೊಡಕ್ಕೆ 200 rupees ದಾನ್ ಕೊಡ್ತೇನೆ ರೀ. ಸುತ್ತಮುತ್ತಲ ಎಲ್ಲ ರೈತರು ಬಂದು ಎಲ್ಲರೂ ಬಂದು ಹೋಯ್ತಾರೆ ಸರ್. ನೀವು ಉಪಯೋಗ ಮಾಡ್ತಾ ಇದ್ರಿ? ನಮ್ಗೆ ಹೊಲಕ್ಕೆ ಹೊಡಿತೀವಿ, ಮೆಷಿನ್ ಹಿಡ್ಕೊ ಹೊಡಿತೀವಿ. ಹಿಂಗೆ ಯಾವ್ದು ಕರೆ ಬಡಿ ಅಂದ್ರೆ ಅದಕ್ಕೆ ಇಟ್ಟು ಹೊಡಿತೀವಿ ರೀ. ಮೆಷಿನ್ ಹಿಡ್ಕ ಕಂಪಲ್ಸರಿ ಹೊಡಿತೀವಿ ರೀ ಹಾಕೊಂದು. ಅಡ್ಡಿಲ್ಲ. ಈಗ ಆದಾಯ ಬರೋದು ಅಂತಂದ್ರೆ ಅದಕ್ಕೆ ಶ್ರಮ ಕೂಡ ಹಾಕಬೇಕಾಗ್ತದೆ. ಈಗ ಕೊಟ್ಟಿಗೆ ಕೆಲಸ ಮಾಡಬೇಕು, ಮನೆ ಕೆಲಸ ಮಾಡಬೇಕು. ನಿಮ್ಮ ಜೊತೆಗೆ ಮತ್ತೆ ಯಾರು ಕೆಲಸ ಮಾಡ್ತಾ ಇದಾರೆ? ಮಕ್ಕಳದಂತೂ ಹೇಳಿದ್ರಿ, ಅವ್ರಿಗೆ ಓದಾಕ್ ಬಿಟ್ಟಿನಿ ಅಂತ ಹೇಳಿದ್ರಿ. ನಾನೇ ಮಾಡ್ಕೋತೀನಿ ಸರ್. ನೀವು ಒಬ್ಬರೇ ಮಾಡ್ತೀವಿ? ಇವ್ರು ಮಾಡ್ತಾರೆ. ಸ್ವಲ್ಪ ಬೇಗ ಎಷ್ಟು ಮಾಡುವ ಅದ್ರಂದ್ರೆ ಚಂತನ ನಾ ಮಾಡ್ಕೋತೀನಿ ಸರ್. ಮಾಡುವಾದಿಟ್ಟು ಆದಟ್ ಮಾಡ್ಕೊಂಡು ಆ ಸಿಕ್ಕರೆ ಆ ಕರ್ಕೊಂಡು ಹೋಗ್ತೇನೆ, ಆ ಸಿಗ್ಲಿಕ್ಕೆ ನಾ ಒಬ್ಬಕ್ಕೆ ಒಟ್ಟು ಮನೇಲಿ ಮಾಡ್ಕೊಂಡು ಒಂದ್ರಲಿಂತ್ರ ಎರಡರಿಂತ್ರ ಹೊಲ್ಕೋ ಏಟ್ ಆತರ ಅಟ್ ಮಾಡಿ ಐದರ ತನ ಮಾಡಿ ಬರ್ತೇನೆ ರೀ ಸರ್, ಮನೆಗೆ ಬರ್ತೇನೆ. 7-8 acres ಜಮೀನೊಳಗ ಈಗ ಎಷ್ಟೆಲ್ಲ ಮಾಡ್ತಾ ಇದ್ರಿ? ಒಕ್ಕಲ್ತನ ಮಾಡ್ತಾ ಇದ್ರಿ, ಹಾಲು ಹೈನು ಮಾಡ್ತಾ ಇದ್ರಿ. ಎಷ್ಟು ಆದಾಯ ಒಂದು ವರ್ಷಕ್ಕೆ ಬರ್ತಾ ಇದೆ ನಿಮಗೆ? ಅದೇನಾದ್ರೂ ಲೆಕ್ಕ ಇಟ್ಟಿರಿ ನೀವು? ಒಂದ್ 4-5 lakhs ಉಳಿತೈತಿ ನೋಡ್ರಿ. ಎಲ್ಲ ಹೋಗಿ 4-5 lakhs ಉಳಿತು? ಎಲ್ಲ ಹೋಗಿ ಒಂದ್ 4-5 lakhs ಉಳಿತೈತಿ. ಈಗ ಒಕ್ಕಲ್ತನ ಮಾಡುವಂತ ಸಂದರ್ಭದೊಳಗ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ, ರಾಸಾಯನಿಕ ಗೊಬ್ಬರ ಹಾಕ್ಬೇಡ್ರಿ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ ತಜ್ಞರು, ಹೇಳ್ತಾ ಇದ್ದಾರೆ. ಮತ್ತೆ ನೀವು ನಿಮ್ಮ ಹೊಲಕ್ಕೆ ರಾಸಾಯನಿಕ ಗೊಬ್ಬರ ಹಾಕ್ತಾ ಇದ್ರಿ? ಏನ ಕಮ್ಮಿ ರೀ? ನಾವು ಕಡಿಮೆ ಹಾಕ್ತಾ ಇದ್ರಿ? ಕಮ್ಮಿ ರೀ, ಅದ್ರ ಹಾಕ್ತಿವ್ರಿ ಕಮ್ಮಿ ರೀ. ನಾವು ತಿಪ್ಪಿ ಗೊಬ್ಬರನ ಬಹಳ ಹಾಕ್ತೇವೆ, ದಂದ ಸೆಗಣಿನೇ ಬಹಳ ಹಾಕ್ತೇವೆ, ಅದನ್ನೇ ಬಹಳ ಹಾಕ್ತೇವೆ, ಅದನ್ನೇ ಬಹಳ ಹಾಕಿವ್ರಿ. ಇದು ರೇಷನ್ ಕಮ್ಮಿ ರೀ ನಮ್ಗೆ. ಅಂದ್ರೆ ಅದ್ರ ಮೇಲಿನ ಖರ್ಚು ನಿಮಗೆ ಕಡಿಮೆ ಆಗ್ತದೆ? ಅದ್ರ ಮೇಲಿನ ಖರ್ಚು ಕಡಿಮೆ ಐತ್ರಿ, ಅದ ಅಕ್ಕಲ್ ಕಮ್ಮಿ ರೀ. ನಾವು ಮುಂದಿನ ದಿವಸಗಳಲ್ಲಿ ಇನ್ನ ಕಡಿಮೆ ಮಾಡ್ಬೇಕಂತದ ಅಥವಾ ಪೂರಾ ನಿಂದ್ರಿಸಿ ಬಿಡ್ಬೇಕಂತದ? ಇಲ್ರಿ, ಸ್ವಲ್ಪ ಸ್ವಲ್ಪ ಅವು ಸ್ವಲ್ಪ ಬೆಳೆ ಹೆಂಗಿರ್ತಾವ ಹಂಗೆ ನೋಡ್ಕೊಂಡು ಮಾಡಿದ್ರಿ. ಇರ್ಲಿಕ್ಕ ಚಲೋ ಇತ್ತಂದ್ರೆ ಬಿಡದ್ರಿ, ಬಾಡಕತ್ವ ಸ್ವಲ್ಪ ಗೊಬ್ಬರ ಹೋಗಿ ಒಂದು ನೀರು ಬಿಟ್ಟೆ, ಅವ್ರು ಮತ್ತೊಂದು ಹೆಚ್ಚಿಗೆ ಇದಾಗುತ್ತೆ ಅಂತೇಳಿ ಒಂದಿನ ಅವ್ ಕೊಡ್ತೀವಿ ರೀ, ಅವ್ ಕೊಡಲ್ರಿ. ಬೆಳೆ ಹೆಂಗಿರ್ತಾರೆ ಹಂಗ ಮ್ಯಾಗ ಗೊಬ್ಬರ ಕೊಡ್ತೀರಿ ಸರ್. ಸಾವಿತ್ರಿ ಅವ್ರ, ನೀವು ಎಲ್ಲಿ ತನಕ ಕಲ್ತಿರಿ? ನಾವು ಸಾಲಿ ಕಲ್ತಿಲ್ರಿ. ಸಾಲಿ ಕಲ್ತಿಲ್ಲ ನೀವು? ಆದ್ರೂ ಇಷ್ಟೆಲ್ಲ ಮಾಡ್ತಾ ಇದ್ರಿ, ಕಲ್ತು ಅನುಭವದ ಮೇಲೆ ಮಾಡ್ತಾ ಇದ್ರಿ ಸರ್. ಮತ್ತೆ ಈಗ ಏನಾದ್ರೂ ಬದಲಾವಣೆ ಆಗ್ತಾ ಇರ್ತಾವ? ಇದೇನ್ ತಂತ್ರಜ್ಞಾನ ಅದ, ಇದ್ರೊಳಗೆ ಬದಲಾವಣೆ ಆಗ್ತಾ ಇರ್ತದ, ಅದ್ರ ಬಗ್ಗೆ ನೀವು ಹೆಂಗ್ ಮಾಡ್ತಾ ಇದ್ದೀರಿ? ಏನು ಹೊಸ ವಿಷಯ ತಿಳ್ಕೋಬೇಕು ಅಂತಂದ್ರ, ಇಲ್ಲಪ್ಪ ನಾವು ಇದನ್ನ ಮಾಡ್ಬೇಕಾಗಿದೆ, ಇದು ಹೆಂಗ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತಂದಾಗ ನೀವ್ ಏನ್ ಮಾಡ್ತೀರಿ? ಅವಾಗ ನಮ್ ಸ್ವಂತ ಬುದ್ಧಿಲೇ ನಾವು ಹಿಂಗ್ ಮಾಡಿದ್ರೆ ಹಿಂಗ ಆತೈತಿ, ಹಿಂಗ್ ಮಾಡಿದ್ರೆ ಹಿಂಗಿಲ್ಲ, ನೀವು ವಿಚಾರ ಮಾಡೋದು ಬೇರೆ. ಆದ್ರ ಯಾರ ಈಗ ವಿಜ್ಞಾನಿಗಳು ಅವ್ರು ಹೇಳುವಂತದ್ದು ಒಂದು ಬೇರೆ ಇರ್ತದ, ಅವ್ರ ಪ್ರಕಾರ ನಾವು ಹೋಗ್ಬೇಕಾಗ್ತದ. ನಾವು ಹೊಸದ ವಿಷಯ ತಿಳ್ಕೊಂಡು ಮತ್ತೆ ಏನ್ ಸೌಲಭ್ಯಗಳಾದವಲ್ಲ ಅವನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡುವಂತ ಒಂದು ಸಂದರ್ಭ ಈಗ ಅದ. ಅಂತ ಟೈಮ್ನೊಳಗೆ ಏನ್ ಮಾಡ್ತೀರಿ? ಬೆಳಿಗ್ಗೆ ರೀ ಟಿವಿ ನೋಡ್ತೀನಿ, ಆದ್ರೆ ಒಂದ್ ತಾಸು ನೋಡ್ತೀನಿ, ಹಂಗೆ ಕೆಲಸ ಮಾಡ್ಕೊಂತ ನೋಡ್ತೀನಿ. ಅದಕ್ಕ ಅವ್ ಟಿವಿಯಾಗ ಹೇಳ್ತಾರಲ್ರಿ, ಅದ್ ನೋಡ್ಕೊಂತಾನು ಮಾಡ್ಕೋತೀನಿ. ಅದನ್ನು ಮಾಡ್ತಾ ಇದ್ದೆ, ಅದನ್ನು ಮಾಡ್ತೇನ್ರಿ. ಹಾಲಿಂದು ಹೇಳ್ತಾರ, ಮೊಸರಿಂದು ಹೇಳ್ತಾರ, ಎಲ್ಲದೂ ಹೇಳ್ತಾರೆ. ಆದ್ರ ಸ್ವಲ್ಪ ಹಂಗ ಕೆಲಸ ಮಾಡ್ಕೊಂತ ನೋಡ್ತೇನೆ, ಆದ್ರೆ ಲಕ್ಷ್ಯ ಕಮ್ರಿ, ಆದ್ರೂ ಹಂಗ ನೋಡ್ಕೊತಾನ ಕೆಲಸ ಮಾಡ್ತೇನೆ. ಈಗ ಕೋಳಿ ಸಾಕಣೆ ಕೂಡ ತಾವು ಮಾಡ್ತಾ ಇದ್ದೀರಿ? ಮಾಡ್ತೀವಿ, ಸ್ವಂತ ಬುದ್ಧಿಲೇ ಮಾಡಿರಿ, ಯಾರು ಕೇಳಿಲ್ರಿ. ಅದು ಕೋಳಿ ಸಾಕಣೆ ನೀವೇ ಮಾಡ್ತಾ ಇದ್ದೀರಿ? ನಾವೇ ಮಾಡ್ತೀವಿ ಸರ್. ಹೆಂಗ್ ಮಾಡ್ಬೇಕು ಅನಿಸ್ತದ? ಅವು ಮೊಟ್ಟೆ ಹಾಕ್ತಾವಲ್ರಿ, ಮೊಟ್ಟೆ ಹಾಕಿಂದ ಹೊಳಿ ಉದು ಕುಂದಿರ್ತಾವ್ರಿ. ಉದು ಕುಂತಿಂದ ಅವ್ಕೆ ಮರಿ ಇಟ್ಟೇವ ಅಂದ್ರ ಒಂದ್ 20-30 ಮರಿ ತೆಗಿತೇವೆ. ಒಂದ್ ಕೋಳಿ ಒಂದ್ 20 ಅಂತ ತೆಗಿತೈತ್ರಿ. ಅದ 20 ಮರಿ ತೆಗಿತೇವೆ ಅಂದ್ರೆ ಅವ್ ಚಂದ ಕಾಳು ನೀರ್ ಹಾಕಿ ಒಂದಿಷ್ಟ ಆಗಲ್ತೇನ ಅಡಿಗೆ ಮುಚ್ಚಿ ಜೋಪಾನ ಮಾಡ್ರಿ. ಆಮೇಲೆ ಒಂದ್ ಏರಿಯಾಟ ಆದ್ರೆ ಹೊರಗೆ ಬಿಟ್ಟು ಮೇಯಿಸ್ತೀನಿ. ಎಷ್ಟು ಕೋಳಿ ಅದಾವ ನಿಮ್ಮಲ್ಲಿ? ಒಂದ್ 200 kolis ಅದಾವ್ರಿ. 200 kolis ಎಲ್ಲಾ ಜವಾರಿ ಅದಾವ? ಜವಾರಿ ಅದಾವು, ಕೈಕೇರಿ ಅದಾವು, ಟರ್ಕಿ ಕೋಳಿ ಅದಾವ್ರಿ, ಬಾತುಕೋಳಿ ಅದಾವ್ರಿ. ಎಲ್ಲಿಂದ ತಂದ್ರಿ ಅವನ್ನೆಲ್ಲ? ಈ ಬಾಜಾರ್ದಾಗ ತಂದಿದ್ದೇವೆ, ನಾರಾಯಣಪುರದಾಗ ಹೋಗಿ ತೊಗೊಂಡಿದ್ದೇವ್ರಿ. ತಂದಿಂದ ಒಳ್ಳೆ ಮಾಡಿ ತಂದಿಲ್ರಿ, ಒಳ್ಳೆ ನಾ ಮನ್ಯಾಗ ನಾ ಮಾಡ್ಕೋತ ಹೊಂಟೀನಿ ರೀ. ಒಳ್ಳೆ ವಾಪಸ್ ತರಕ್ ಹೋಗಿಲ್ರಿ. ಮನೆಯಾಗ ಬೆಳೆಸೋದು, ಮನ್ಯಾಗ ನಾ ಉಡ್ಸೋದು, ಎಲ್ಲ ನಾನೇ ಮಾಡಕ ಮನ್ಯಾಗ ಮಾಡಕತ್ತೀವ್ರಿ ಸರ್. ಮತ್ತೆ ಕೋಳಿಗೆ ತಿನ್ನಿಸು ಉಣಸು ಕೊಡಬೇಕು? ಅವ್ಕ ತಿನ್ನಕ ಉಣ್ಣಕ ರವ ಹೊಡ್ಸ್ಕೊಂಡ್ಬರ್ತೀನಿ ರೀ, ಮೆಕ್ಕೆ ಜೋಡ್ರವ ಹೊಡ್ಕೊಂಬಂದು ಅವ್ಕೊಂದಿಷ್ಟು ನೀರಾಗ ಹಾಕಿ ಕಲಿಸ್ರಿ. ಒಂದು ದೊಡ್ಡ ಪುಟ್ಟಿ ಮಾಡಿನ್ರಿ, ಆ ಪುಟ್ಟಿಗೆ ಹಾಕಿ ಇಟ್ಟಿನ ತಿಂತಾವ್ರಿ. ಮತ್ತೆ ಒಳ್ಳೆ ಒಂದು ಗಿಡಕ್ಕೆ ಕುಂದಿರ್ತೇವ್ರಿ. ಮತ್ತೆ ಒಳ್ಳೆ ವಾಪಸ್ ಒಂದು ಕರ್ನ ಮತ್ತೊಂದಿಷ್ಟು ಕಾಳ ಒಂದಿಷ್ಟು ಅಕ್ಕಿ ಹೋಗ್ತೇನೆ ರೀ. ಅಕ್ಕಿ ತಿಂದಕ್ಕೆ ಮತ್ತೆ ಒಳ್ಳೆ ವಾಪಸ್ ಹೋಗಿ ಕುಂದಿರ್ತೇವ್ರಿ. ಅವು ಹಿಕ್ಕಿರ್ತಾವಲ್ಲ, ಅವನ್ನೇನ್ ಮಾಡಿ ಹೊಲಕ್ಕೆ ಹಾಕ್ತಾ ಇದ್ರಿ? ಹೊಲಕ್ಕೆ ಅದು ಒಟ್ಟು ಕಸ ತಳಗಿಂದ ಬೆಳ್ಕೋತೀವ್ರಿ, ಸೆಗಣಿ ಬೆಳ್ಕೊಂಡು ತಿಪ್ಪಿಗೆ ಹಾಕಿ ಒಟ್ಟು ಹೊಲಕ್ಕೆ ಹಾಕ್ತೀವ್ರಿ ಸರ್. ಕೋಳಿದ ಎಷ್ಟು ಆಗ್ತಾ ಅಂತೀರಿ? ಕೋಳಿದೊಂದು ಏನಿಲ್ಲ ಅಂದ್ರೆ ಒಂದು 20-23 thousand ಆಗುತ್ತೆ ನೋಡ್ರಿ ನಮ್ಗೆ ತಿಂಗಳಾರಿ. ತಿಂಗಳಿಗೆ ಎಷ್ಟಾಗ್ತದ್ರಿ? 23 thousand ಆಗುತ್ತೆ. 20-30 thousand. ಬರೀ ಕೋಳಿನೇ ಹೆಚ್ಚು ಮಾಡಿದ್ರು ನಡೀತದ ನಿಮ್ಗೆ? ಕೋಳಿದೆ ಬಾಳ ನಮ್ಗ ಉಪಯೋಗ ಐತ್ರಿ. ಇವು ಇದ್ರದ್ ಬಾಳ ಉಪಯೋಗ ಇಲ್ಲ. ಹೆಂಗ್ ಒಂದ್ ತತ್ತಿ ಹೆಂಗ್ ಮಾರಾಟ ಮಾಡ್ತಾ ಇದ್ರಿ? ಒಂದ್ ತತ್ತಿ 12 ರೂಪಾಯಿ ಕೊಡ್ತೇನ್ರಿ. 12 ರೂಪಾಯಿ ಬಂದ್ ಒಯ್ತಾರ ಊರಾಗ 12 ರೂಪಾಯಿ ಕೊಡ್ತೇನ್ರಿ. ಮತ್ತ ಶೀಟೆನವ್ರು ಬಂದ್ರ ಅಂದ್ರೆ 15 ರೂಪಾಯಿ ಕೊಡ್ತೇನ್ರಿ. ಈ ಶೀಟಾಗ ಹಿಂಗ ಆಪರೇಷನ್ ಪಾಪರೇಷನ್ ಆಗಿರ್ತಾವಲ್ರಿ, ಅವ್ರು ಕೇಳ್ಕೊಂತ ನಮ್ಮನೆಗೆ ಬರ್ತಾರಿ. ನಮ್ಮ ಊರಾಗ ಯಾರು ಅಲ್ಲಿ ಇಲ್ರಿ ಕೋಳಿ, ನಮ್ಮನೆಗ ಅದಾರೆ. ಕೇಳ್ಕೋತ್ ಕೇಳ್ಕೋತ್ ಬಂದ್ ನಮ್ಮನೆಗೆ ಬರ್ತಾರಿ. ಬಂದಿಂದ ಹಿಂಗ ಅಂತ ಹೇಳಿದ್ರ ನಾವ್ ಎಷ್ಟ್ ಅಂತೀರ ಅಷ್ಟು ಕೊಟ್ಟು ತಗೊಂಡ್ ಹೋಗ್ತಾರೆ. ಈಗ ಯಾರು ಬಂದು ಹೋಲ್ಸೇಲ್ ಆಗಿ ನಮಗೆ ಕೊಟ್ಬಿಡ್ರಿ ಅಂತ ಹೇಳಿ ಯಾರು ಮಾರಾಟ ಮಾಡೋರು ಬಂದಾರ ನಿಮ್ ಕಡೆ? ಹಂಗಿಲ್ರಿ ಸರ್. ಹಂಗೇನ್ ಬಂದಿಲ್ಲ? ಇಲ್ರಿ ಸರ್. ಹಂಗೇನ್ ಬಂದಿಲ್ರಿ. ಆದ್ರೆ ನಮ್ಮನೆಗೆ ಬಂದ ತೊಂದ್ರೆ ಯಾರಾದ್ರೆ ಹಂಗ್ ಮಾರಾಟ ಮಾಡಕ್ ಬಂದಿಲ್ರಿ. ನೀವು ಹೊರಗೆ ಎಲ್ಲೂ ಮಾರಾಟ ಮಾಡೋದಿಲ್ಲ? ನಾಂಗ್ ಹೋಗಿ ಗಿಟ್ಟು ಮಾರಲ್ರಿ, ಹಂಗ ಗಿಟ್ಟು ಮಾರಲ್ರಿ. ಮನೆಗೆ ಬರ್ತಾವೆ, ಏನ ಬಂದ್ರು ಒಟ್ಟು ಮನೆಗೆ ಬಂದ ತೊಂದ್ ಹೋಗ್ತಾರೆ. ನಮ್ಮ ಮನೆಗೆ ಬಂದ ಅಂದ್ರೆ ಎಲ್ಲ ಮಾರಾಟ ಆಗ್ತಾವ, ಏನು ಉತ್ಪಾದನೆ ಆಗಿರ್ತದೆ ಎಲ್ಲ ಮಾರಾಟ, ಎಲ್ಲಾನು ಮಾರಾಟ ಆಯ್ತು. ನಮಗೆ ಏನು ಅದು ಒಟ್ಟ ಲಕ್ಷಣ ಇಲ್ರಿ, ಎಲ್ಲಾನು ಮಾರಾಟ ಆಯ್ತು ನಮಗೆ. ಲಕ್ಷಣ ಇಲ್ರಿ. ಅವಾಗ 12 ರೂಪಾಯಿ ಒಂದು ತತ್ತಿ ಮಾರಾಟ ಮಾಡಿ, 12 ರೂಪಾಯಿ ಒಂದ್ ತತ್ತಿ ಮಾರಾಟ. ಕೋಳಿಗಳನ್ನ ಮಾರಾಟ ಮಾಡ್ತಾ ಇದ್ರಿ? ಕೋಳಿ ಒಂದೊಂದು ಕೋಳಿಗೆ ಮುಂಜಾನ್ ಒಂದ್ 15 ರೂಪಾಯಿ ಮಾರ್ತೇನ್ರಿ. ಕೋಳಿ ಅಂದ್ರೆ ತಲುಗೋಳಿ ಅಂದ್ರೆ 1000 ರೂಪಾಯಿ ಕೊಡ್ತೇನ್ರಿ. ಇದ್ರದ್ದೆಲ್ಲ ಲೆಕ್ಕ ಇಟ್ಟಿರಿ ನೀವು? ಬರ್ದಿಡ್ತೀರಿ ಲೆಕ್ಕ ಎಲ್ಲರೆ ಒಂದ್ ನೋಟ್ಬುಕ್ ನಾಗ? ಇಲ್ರಿ, ಹಂಗ ನಾ ಸಾರಿ ಕಲ್ತಿರ ಏನು ಬರ್ದಿಲ್ರಿ, ಸುಮ್ ಬಾಯ್ ಲೆಕ್ಕ ಹೇಳ್ಕೊಂತ. ಬಾಯಿ ಲೆಕ್ಕ ಎಷ್ಟಂತ ನೆನಪಿಡ್ತೀರಿ? ಏನ ಮಕ್ಕಳಿಗೆ ಹೇಳಿ ಅದನ್ನ ಬರ್ಸ್ತಾ ಇದ್ದೀರೋ ಹೆಂಗ? ಏನ ಯಜಮಾನರು ಬರೀತಾರೋ? ಅಷ್ಟೇ ಹೇಳ್ತೀನಿ, ಇಷ್ಟು ಬರ್ದಿರ್ತಾರೆ. ಯಜಮಾನರು ಈಗ ವ್ಯಾಪಾರ ಮಾಡ್ತಾರ ಅಂತಂದ್ರೆ ಅವ್ರು ಹೊಲ್ದಾನ್ ಮಾಲ್ ಬರ್ತಲ್ರಿ, ಅಡಿಚಿ ಅಂಗಡಿ ಹೊಲ್ದಾನ್ ಮಾಲ್ ನಿಂತ್ರ ತುಂಬಿಕೊಂತಾರಿ. ತುಂಬಿಕೊಂಡ್ ಮತ್ತ ಹೊಳೆ ಅವ್ರು ಮಾರಾಟ ಮಾಡ್ತಾರೆ ಬೇರೆ ಕಡೆಗೆ. ಅಡ್ಡಿಲ್ಲ, ಸಾಕಷ್ಟು ಒಳ್ಳೆ ಅನುಭವ ಅದ ತಮ್ದು. ಒಕ್ಕಲ್ತನ ಸಾವಯವ ಕೃಷಿ ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ಉಪಕಸಬುಗಳನ್ನ ಕೂಡ ಮಾಡಿ ಬಹುಶಃ ನಮ್ಮ ಎಲ್ಲ ವಿಶೇಷವಾಗಿ ಯುವ ಮಹಿಳಾ ರೈತರು ತಮ್ಮ ಈ ಏನು ಅನುಭವಗಳದಾವ ಅವನ್ನು ತಗೊಂಡು ಅವರಿಗೆ ಇದೆಲ್ಲ ಸ್ಫೂರ್ತಿ ಆಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದೀವಿ. ಯಾರಾದ್ರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ, ತಮ್ಮ ಅನುಭವಗಳನ್ನ ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? 7080 0813 9 0 9 0. ಆತ್ಮೀಯರೇ, ಈಗೇನು ಸಾವಿತ್ರಿ ಅವರು ತಮ್ಮ ಮೊಬೈಲ್ ನಂಬರ್ ಅನ್ನ ಹೇಳಿದ್ದಾರೆ, ನಾವು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7020081390. ಈ ನಂಬರ್ನ ಸಂಪರ್ಕ ಮಾಡಿ ಅವರ ಕೋಳಿ ಸಾಕಾಣಿಕೆ ಬಗ್ಗೆ ತಾವು ಕೇಳಬಹುದು. ತುಪ್ಪವನ್ನ ಮಾರಾಟ ಮಾಡ್ತಾ ಇದ್ದಾರೆ, 2000 ರೂಪಾಯಿ ಕೆಜಿ ಹೆಂಗ ತುಪ್ಪ ಮಾರಾಟ ಮಾಡ್ತಾ ಇದ್ದಾರೆ, ಮಜ್ಜಿಗೆ ಮಾರಾಟ ಮಾಡ್ತಾ ಇದ್ದಾರೆ, ಆಮೇಲೆ ವಿಶೇಷವಾಗಿ ಕುಳ್ಳು ಏನು ಮಾರಾಟ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತದೆ ಈ ವಿಷಯಗಳನ್ನ ಕೇಳೋದಕ್ಕ. ಆತ್ಮೀಯರೇ, ಒಂದು ವಿಚಾರವನ್ನ ನಾನು ತಮ್ಮಿಂದ ಹೇಳೋದಕ್ಕ ಇಲ್ಲಿ ಬಯಸ್ತೀನಿ. ಏನಪ್ಪಾ ಅಂತಂದ್ರೆ, ದೊಡ್ಡ ದೊಡ್ಡ ಕಂಪನಿಗಳೇನದಾವ ಇವತ್ತಿನ ದಿವಸ ಆನ್ಲೈನ್ ನಲ್ಲಿ ಸಹಿತ ಮಾರಾಟ ಮಾಡುವಂತದನ್ನ ನಾವು ನೋಡ್ತಾ ಇದ್ದೀವಿ. ಮನೆ ಬಾಗಿಲಿಗೆ ಪದಾರ್ಥಗಳು ಬರ್ತಾ ಇದ್ದಾವ, ಅದು ತಮ್ಮ ಅನುಭವಕ್ಕೂ ಕೂಡ ಅದ. ಒಂದು ಗಮನಿಸಬೇಕು, ಅಂತ ಒಂದು ದೊಡ್ಡ ಕಂಪನಿಗಳೇನದಾವ ಅವು ಒಂದೊಂದು ಕುಳ್ಳನ್ನ ಸಹಿತ ಮಾರಾಟ ಮಾಡ್ತಾ ಇದ್ದಾವೆ. ಇವತ್ತಿನ ದಿವಸ ನಾವು ಯಾವುದೋ ಒಂದು ವಿಚಾರವನ್ನ ನೋಡೋದಕ್ಕೆ ಹೋದಾಗ ಒಂದು ಕುಳ್ಳು 150 ರೂಪಾಯಿಗೆ ಮಾರಾಟ ಆಗುವಂತದನ್ನ ನೋಡ್ತಾ ಇದ್ದೇವೆ. ಆಕಳ ಏನು ಸಗಣಿಯಿಂದ ತಯಾರಾದಂತಹ ಒಂದು ಕುಳ್ಳು 150 ರೂಪಾಯಿಗೆ ಮಾರಾಟ ಆಗುವಂತದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಾವಿತ್ರಿ ಅವರು ಕುಳ್ಳನ್ನ ಮಾರಾಟ ಮಾಡ್ತಾ ಇದ್ದಾರೆ, ಬಹಳ ಸಂತೋಷ ಆಗ್ತದ. ಇಂಥ ಒಂದು ಸಾವಯವ ಪದಾರ್ಥಗಳನ್ನ ನಾವು ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಉತ್ಪಾದನೆ ಮಾಡಿ ಮಾರಾಟ ಮಾಡುವಂತದ್ದು, ಮತ್ತ ಇದರ ಜೊತೆಗೆ ನಮ್ಮ ಆದಾಯವನ್ನ ಹೆಚ್ಚು ಮಾಡಿಕೊಳ್ಳುವಂತಹ ಏನು ಅವಕಾಶಗಳದಾವ ಅವುಗಳನ್ನ ನಾವು ಇವತ್ತಿನ ದಿವಸ ಹೆಚ್ಚಿಗೆ ಮಾಡಿಕೊಳ್ಳೋದಕ್ಕೆ ಸಾಧ್ಯದ ಅನ್ನುವಂತಹ ಮಾತು ಸಾವಿತ್ರಿ ವಗ್ಗರ್ ಅವರು ಇವತ್ತು ತಮ್ಮ ಅನುಭವಗಳಿಂದ ನಮ್ಮ ಜೊತೆಗೆ ಏನು ಹಂಚಿಕೊಂಡು ಹೇಳಿದ್ದಾರೆ. ಅಂತಹ ಒಂದು ಪ್ರಯತ್ನಗಳನ್ನು ತಾವು ಕೂಡ ಮಾಡಬಹುದು. ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ, ವಿಶೇಷವಾಗಿ ರೈತ ಮಹಿಳೆಯರ ಜೊತೆಗೆ ತಾವು ಮಾತಾಡಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮುದ್ದೇಬಿಹಾಳ್ ತಾಲೂಕು ಅರೆಮುರಾಳ್ ಗ್ರಾಮದ ಸಾವಿತ್ರಿ ರಮೇಶ್ ವಗ್ಗರ್ ಅವರೊಂದಿಗೆ ಸಾವಯವ ಕೃಷಿಯ ಅನುಭವದ ಬಗ್ಗೆ ಸಂದರ್ಶನವನ್ನು ಆಲಿಸಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ರೂಳಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಆಯುಷ್ಮಾನ್ ಕಾರ್ಡ್ ಅನ್ನು ಉಚಿತವಾಗಿ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಗ್ರಾಮವನ್ಗೆ ಭೇಟಿ ಕೊಡಿ, ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪಿಎನ್ಜಿ ದೊರೆಯುತ್ತದೆ. ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 3ರವರೆಗೆ ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ನಿಯಮಗಳು ಅನ್ವಯ. ಈಗ ಜನಪದ ಸಂಗೀತದಲ್ಲಿ ಕೇಳಿ ಕಟಕಭಾವಿಯ ರೇವಣ್ಣ ಕಾಮಣ್ಣ ಭಜಂತ್ರಿ ಹಾಗೂ ತಂಡದವರಿಂದ ತಾನ್ಸೇ ವಾದನವನ್ನ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನೀವು ಉಪಯೋಗಿಸುವ ಉಪ್ಪಿನಲ್ಲಿ ಅಯೋಡಿನ್ ಅಂಶ ಇದೆಯೇ? ಗಮನಿಸಿ, ಅಯೋಡಿನ್ ಅಂಶ ದೇಹಕ್ಕೆ ಅಗತ್ಯ. ಅಯೋಡಿನ್ ಅಂಶ ಕಡಿಮೆ ಆದಲ್ಲಿ ಕತ್ತಿನ ಮುಂಭಾಗ ಇರುವ ಥೈರಾಯ್ಡ್ ಗ್ರಂಥಿ ದೊಡ್ಡದಾಗಿ ಗ್ವಾಯಿಟರ್ ಅಂದರೆ ಗಳಗಂಡ ಬರುವ ಸಾಧ್ಯತೆ ಇರುತ್ತದೆ. ಪ್ರತಿದಿನ ಅಯೋಡಿನ್ ಅಂಶವುಳ್ಳ ಉಪ್ಪನ್ನು ಸೇವಿಸುವುದರಿಂದ ಗಳಗಂಡ ರೋಗವನ್ನು ತಡೆಗಟ್ಟಬಹುದು. ಅಯೋಡಿನ್ ಉಪ್ಪು ಮಕ್ಕಳ ದೇಹ ಮತ್ತು ಬುದ್ಧಿ ವಿಕಾಸಕ್ಕೆ ಅತ್ಯವಶ್ಯಕ. ಗರ್ಭಿಣಿಯರು ಮತ್ತು ಬಾಣಂತಿಯರು ಕೂಡ ಅಯೋಡಿನ್ ಯುಕ್ತ ಉಪ್ಪನ್ನೇ ಬಳಸಬೇಕು. ಅಯೋಡಿನ್ ಉಪ್ಪು ಬಳಸಿ ಸದೃಢ ಸಮಾಜ ನಿರ್ಮಾಣಕ್ಕೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಪಿಎನ್ಜಿ ದೊರೆಯುತ್ತದೆ. ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿಯ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 3ರವರೆಗೆ ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಳ್ ಸೆರಾಫ್ ಮತ್ತು ಜ್ಯುವೆಲ್ಲರ್ಸ್. ನಿಯಮಗಳು ಅನ್ವಯ.